ಕಟಾವು ಮಾಡುವುದು ಯಾವಾಗ ಎಂದರೆ 45 ದಿನ ಒಳಗಡೆ ಮುರಿಯಬೇಕು. ಇತ್ತೀಚಿನ ದಿವಸಗಳಲ್ಲಿ ಇದರ ಬೇಡಿಕೆ ಹೆಚ್ಚಾಗಿದೆ, ಏಕೆಂದರೆ ಇದರ ಮಹತ್ವ ಅರಿತ ನಗರ ಪ್ರದೇಶದ ಜನರು ತಮ್ಮ ದಿನನಿತ್ಯದ ಆಹಾರವಾಗಿ ಬಳಸುತ್ತಿದ್ದಾರೆ. ಬಳಸುವ ಆಹಾರಗಳೆಂದರೆ ಪಲಾವ್, ಗೋಬಿ, ಮಂಚೂರಿ, ಬೋಂಡಾ ಇತ್ಯಾದಿಗಳಲ್ಲೂ ಬಳಸುತ್ತಿದ್ದಾರೆ. ಇದರ ಬಿತ್ತನೆ ಸಮಯವೆಂದರೆ ಕರ್ನಾಟಕದಲ್ಲಿ ಮುಂಗಾರು ಜೂನ್ ಮತ್ತು ಜುಲೈಯಲ್ಲಿ ಸೂಕ್ತವಾದ ಸಮಯ. ನೀರಾವರಿಯಲ್ಲಿ ಜನವರಿಯಿಂದ ಮಣ್ಣು ಸಾಮಾನ್ಯವಾಗಿ ಜೋಳ ಬೆಳೆಯುವ ಎಲ್ಲಾ ಮಣ್ಣು ಸೂಕ್ತವಾಗಿದ್ದು, ಇದರಲ್ಲಿ ತಳಿಗಳೆಂದರೆ ಮಾಧುರಿ, VL42, ಗೋಲ್ಡನ್ ಬೇಬಿ, HAM 129 ಅಂಡ್ HAM ಆಗುವ ಮುಂಚಿತವಾಗಿಯೇ ಅಂದರೆ 2-3 ದಿನ ಅದ 4-5 ದಿನ ಮೊದಲೇ ಇದನ್ನು ಮುರಿಯಬೇಕು. ಮುರಿದ ನಂತರ ಇದನ್ನು ಬೇಬಿಕಾರ್ನ್ ಆಗಿ ಉಪಯೋಗಿಸಬಹುದು. ಇದು ಇಳುವರಿ ಎಂದರೆ ಇದರಲ್ಲಿ 4-8 ಕ್ವಿಂಟಲ್ ಪರ್ ಎಕರೆಗೆ ಇಳುವರಿಯನ್ನು ನೀಡುತ್ತಿದ್ದು, ಪರ್ ಎಕರೆಗೆ ಇದು ಮೇವಿನ ಬೆಳೆಯು ಬರುತ್ತದೆ. ಈ ಬೇಬಿಕಾರ್ನ್ ಬೆಳೆಯಲ್ಲಿ ವಿಶೇಷವೇನೆಂದರೆ ಈ ಬೆಳೆಯಲ್ಲಿ ಇತ್ತೀಚಿನ ದಿವಸದಲ್ಲಿ ಬೇಡಿಕೆ ಹೆಚ್ಚಿರುವುದರಿಂದ ಇಳುವರಿಯೂ ಅತಿ ಹೆಚ್ಚಿರುವುದರಿಂದ ರೈತರಿಗೆ ಇದು ಒಂದು ಆದಾಯಕ ಬೆಳೆ ಎಂದು ಹೇಳಬಹುದು. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ರೈತ ಬಾಂಧವರೇ, ಈಗ ಕೇಳಿ ಸಾವಯವದಲ್ಲಿ ಕೈತೋಟದ ನಿರ್ವಹಣೆ ಕುರಿತು. ಚನ್ನಗಿರಿ ತಾಲೂಕು ಕತ್ತಲಗಿರಿಯ ರೈತ ಮಹಿಳೆ ಕೆಜಿ ವಸಂತಮ್ಮ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಾಕಷ್ಟು ಈ ಒಂದು ಪೌಷ್ಟಿಕ ಕೈತೋಟವನ್ನು ಯಾವ ರೀತಿ ಮಾಡಿಕೊಂಡಿದ್ದಾರೆ, ಅದರಲ್ಲೂ ಈ ಒಂದು ಪೌಷ್ಟಿಕ ಕೈತೋಟ ಅಂದರೆ ದಿನನಿತ್ಯ ನಾವು ಬಳಸ್ತಕ್ಕಂತಹ ತರಕಾರಿಗಳ ಜೊತೆಗೆ ಅಂದರೆ ಔಷಧೀಯ ಗುಣಗಳನ್ನು ಒಟ್ಟಾರೆ ಅವರ ಒಂದು ಪೌಷ್ಟಿಕ ಕೈತೋಟ ಯಾವ ರೀತಿ ಇದೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿಸ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ವಸಂತಮ್ಮ ಅವರು. ಸಾಕಷ್ಟು ಅವರಿಂದಲೇ ಮಾಹಿತಿಯನ್ನ ಬದುಕು ಪ್ರಾರಂಭ ಅಂತಂದ್ರೆ ಎಷ್ಟನೇ ವಯಸ್ಸಿನಿಂದ ಆಯ್ತು ಸರ್? ನನ್ನ ಕೃಷಿ ಬದುಕು ಸುಮಾರು 35 ವರ್ಷದ ಕೆಳಗಡೆನೆ ನಾನು ಮಾಡ್ತಾ ಇದ್ದೆ ಸರ್. ನಮ್ಮ ಯಜಮಾನರ ಜೊತೆಗೆ ನಾನು ನಮ್ಮ ತಂದೆಯ ಮನೆಯಲ್ಲಿ ಮಾಡಿರಲಿಲ್ಲ, ಹೊರಗೆ ಹೋಗಿರಲಿಲ್ಲ. ಗಂಡನ ಮನೆ ಬಂದ ಮೇಲೆ ನನಗೆ ಕೃಷಿ ಅನುಭವ ನಮ್ಮ ಯಜಮಾನರು ಹೊಲಕ್ಕೆ ಕರ್ಕೊಂಡೋಗಿ ಎಲ್ಲ ಪರಿಚಯ ಮಾಡಿಸಿದ್ರು. ನಮ್ಮ ಯಜಮಾನರ ಜೊತೆಗೆ ನಾನು ಕೃಷಿಯಲ್ಲಿ ತೊಡಗಿದ್ದೆ ಸರ್. ಅಂದ್ರೆ ಅವಾಗೆಲ್ಲ ಕೈತೋಟ ಮಾಡ್ಕೊಂಡಿದ್ರ? ಇಲ್ಲ ಸರ್, ಅವಾಗ ಕೈತೋಟ ಮಾಡಿರ್ಲಿಲ್ಲ. ನಾವೇನಾದ್ರೂ 2 ಎಕರೆ ಅಡಿಕೆ ತೋಟ ಮತ್ತು 9 ಎಕರೆ ಗದ್ದೆ ಇತ್ತು ಸರ್ ನಮಗೆ. ಈಗ ಇತ್ತು ಬಂತು, ಇದ್ರ ಬಗ್ಗೆ ಹೇಳಿ ಮೇಡಮ್. ಸರ್, ನನಗೆ ಚಿಕ್ಕ ವಯಸ್ಸಿಂದಲೂ ಗಿಡ ಅಂದ್ರೆ ತುಂಬಾ ಇಷ್ಟ. ನನಗೆ ಊರೊಳಗೆ ಗಿಡದ ಬಗ್ಗೆ ತುಂಬಾ ಆಸಕ್ತಿ ಆಯ್ತು. ನಾನು ಭಾರತೀಯ ಕಿಸಾನ್ ಸಂಘದ ರಾಜ್ಯ ಉಪಾಧ್ಯಕ್ಷ ಆಗಿದ್ದೇನೆ. ನಾನು ಯಾವ ಕಡೆ ಭಾರತೀಯ ಕಿಸಾನ್ ಸಂಘದ ಒಂದು ಫಂಕ್ಷನ್ ಆಗಲಿ ಯಾವ ಕಾರ್ಯಕ್ರಮಕ್ಕೆ ಹೋದರೂ ನಾನು ಬರಿಗೈಲಿ ಬರಲ್ಲ. ಬೀಜಗಳಾಗಿರ್ಬೋದು, ಗೆಲ್ಲಾಗಿರ್ಬೋದು, ಗಿಡ ಆಗಿರ್ಬೋದು, ಸಸ್ಯ ಆಗಿರ್ಬೋದು, ಎಲ್ಲೋದ್ರೂ ತಗೊಂಡು ಬಂದು ನೆಡೋ ಒಂದು ಅಭ್ಯಾಸ ಸರ್ ನನಗೆ. ಈಗ ಒಂದು 8 ವರ್ಷ ಆಯಿತು ನಾನು ಕೈತೋಟ ಮಾಡಿ, ಇನ್ನೂ ಮಾಡಬೇಕು ಅನ್ನೋ ಆಸೆ ಇದೆ ಸರ್. ಈಗ ನಿಮ್ಮ ಒಂದು ನಾವು ಸಗಣಿರಾಡಿ ಕಲಸಿ ಭೂಮಿಗೆ ಎರೆಸ್ತಾ ಇದ್ವಿ, ಜೀವಾಮೃತ ಮಾಡ್ತಾ ಇದ್ವಿ. ಜೀವಾಮೃತ ಮಾಡೋಕ್ಕಾಗಲಿಲ್ಲ ಅಂದರೆ ಕಳಿಸಿ ಭೂಮಿಗೆ ಎರೆಸ್ತಾ ಇದ್ವಿ ಸರ್. ಹಾಗಾಗಿ ನಮ್ಮ ಭೂಮಿ ಸ್ವಲ್ಪ ಮೃದುವಾಗಿದೆ. ಈಗ ಯಾವುದೇ ರಾಸಾಯನಿಕ ಒಂದು ಔಷಧಿಗಳಾಗಿರಲಿ ಗೊಬ್ಬರಗಳಾಗಲಿ ಬಳಸದೆ ಈ ಒಂದು ಕೈತೋಟ ಮಾಡ್ಬೇಕಂತ ಯಾಕನ್ನಿಸ್ತು? ಯಾವ ಒಂದು ಕಾರಣಕ್ಕಾಗಿ ಈ ರೀತಿ ನೀವು ಸಾವಯವ ಕೃಷಿಯನ್ನೇ ಅಳವಡಿಸಿಕೊಂಡ್ರೆ ನಿಮ್ಮ ಒಂದು ಕೈತೋಟದಲ್ಲಿ? ಸರ್, ಮೊದಲಿಂದಲೂ ನನ್ನ ಯಜಮಾನರು ಸಾವಯವದ ಬಗ್ಗೆ ತುಂಬ ಆಸಕ್ತಿ, ಹಾಗೆಯೇ ನನ್ನ ದೊಡ್ಡ ಮಗ ಪ್ರಭುದೇವ್ ಅವರು ಸಾವಯವದಲ್ಲಿ ತುಂಬ ಆಸಕ್ತಿ ಹೊಂದಿದ್ರು. ನನಗೂ ಸಹ ಕಿಸಾನ್ ಸಂಘದಲ್ಲಿ ನಮ್ಮ ಕಿಸಾನ್ ಸಂಘದ ಹಿರಿಯರು ಸಾವಯವದ ಬಗ್ಗೆ ತುಂಬ ಆಸಕ್ತಿ. ಸಾವಯವ ಮತ್ತು ಆಹಾರಗಳಾಗಲಿ ತರಕಾರಿಗಳಾಗಲಿ ಎಲ್ಲ ಸಾವಯವದಲ್ಲಿ ಬೆಳೆಯೋಕ್ಕೆ ನಮಗೆ ಪ್ರೇರಣೆ ಸರ್. ಈಗ ನೀವು ಸಾವಯವದಲ್ಲಿ ಈಗ ತರಕಾರಿಗಳು ಅಂತಂದ್ರೆ ಯಾವ ಯಾವ ತರಕಾರಿಗಳನ್ನ ಬೆಳೀತೀರಾ, ಹಣ್ಣಿನ ಬೆಳೆ ಅಂತಂದ್ರೆ ಯಾವ ಯಾವ ರೀತಿಯಾದಂತಹ ಹಣ್ಣಿನ ಬೆಳೆಗಳನ್ನ ಬೆಳೀತಾ ಇದ್ದೀರಾ, ಮತ್ತೆ ಕೆಲವೊಂದು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಗಿಡಗಳನ್ನ ಸಹ ನೀವು ಹಾಕಿದ್ವಿ ಅಂತ ಹೇಳಿದ್ರ, ಯಾವ ಯಾವ ರೀತಿಯಾದಂತಹ ಒಂದು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಸಸಿಗಳನ್ನ ಇಲ್ಲಿ ನಾಟಿ ಮಾಡಿ ಬೆಳೀತಾ ಇದ್ರ ಸರ್? ಹಣ್ಣು ಅಂದ್ರೆ ಲಕ್ಷ್ಮಣ ಫಲ, ರಾಮ್ ಫಲ, ಸೀತಾಫಲ, ಪೇರ್ಲ, ದಾಳಿಂಬ್ರಿ, ಸಪೋಟು, ಬಾಳೆ 5 ವೆರೈಟಿ ಬಾಳೆ, ಹಾಗೆ ಬಾರಿಯಲ್ಲಿ ಮತ್ತು ನಿಂಬೆ, ಚಕ್ಕೋತ, ಹೇರಳೆಕಾಯಿ, ಅಮಟೆಕಾಯಿ, ಚಳ್ಳಕಾಯಿ, ನೆಲ್ಲಿ ಗಿಡ, ಮಾವಿನ ಗಿಡ ಎಲ್ಲ ಹಾಕಿದ್ದೀವಿ ಸರ್. ಮತ್ತು ತರಕಾರಿ ನಮ್ಮ ಮನೆಗೆ ಬೇಕಾದ ಟೊಮೊಟೊ ಇರ್ಬೋದು, ಬದನೆ, ಈ ಬದನೆ, ಮೆಣಸಿನ ಗಿಡ, ಎಲೆಬಳ್ಳಿ, ಪ್ರತಿಯೊಂದು ಇನ್ನೂ ಹಲವಾರು ತರಕಾರಿಗಳು ಹಾಕಿದ್ದೀವಿ ಸರ್. ಬಳ್ಳಿ, ಆಲೂಗಡ್ಡೆ, ಪುದೀನ, ಮಜ್ಜಿಗೆ ಹುಲ್ಲು, ಅಮೃತ ಬಳ್ಳಿ ಸರ್. ಸಂಬಾರ ಪದಾರ್ಥದ್ದು ಅರಿಶಿನ ಸರ್, ಅದು ನಾಟಿ ಅರಿಶಿನನೇ ಬೆಳೆದೀನಿ ಸರ್. ನಾನು ಚಾಮರಾಜನಗರದಲ್ಲಿ ಬಿಸಿ ತಗೊಂಡು ಹಾಕಿದ್ದೀನಿ. ಕಪ್ಪ ಅರಿಶಿನ, ಅದು ಔಷಧಿ ಬರುತ್ತೆ ಸರ್ ಕಪ್ಪ ಅರಿಶಿನ. ಈ ಶುಂಠಿ ಥರನೇ ಉಪಯೋಗಿಸ್ತೀನಿ. ಕಾಡು ಬೆಳ್ಳುಳ್ಳಿ ಹಾಕಿದ್ದೀನಿ, ಕಾಡು ಕೊತ್ತಂಬರಿ ಹಾಕಿದ್ದೀನಿ, ವೆನಿಲ್ಲಾ, ನೋನಿ ಎಲ್ಲ ಹಾಕಿದ್ದೀನಿ ಸರ್ ನಾನು. ಕರೋನಾ ಟೈಮ್ನಲ್ಲಿ ನನಗೆ ತುಂಬಾ ಉಪಯುಕ್ತವಾಗಿದ್ದು ಅಂದರೆ ತುಳಸಿ ಒಂದೆಲಗ, ಗೇಕಿನ ಗಡ್ಡೆ, ಅಮೃತ ಬಳ್ಳಿ ಎಲೆ, ಇದು ಕಷಾಯ ಮಾಡಿ ನಾವು ಮಕ್ಕಳಿಗೆ ಕೊಡ್ತಾ ಇದ್ವಿ. ಅದರಲ್ಲಿ ಸಣ್ಣ ಕಿತ್ತಲೆ ಹಣ್ಣಿನ ರಸ ಹಾಕಿ ಮಕ್ಕಳಿಗೆ ನಾವು ಕೊಡ್ತಾ ಇದ್ವಿ ಸರ್. ಆಮೇಲೆ ಶಂಖಪುಷ್ಟಿ ಹೂವು ಮಕ್ಕಳಿಗೆ ಮೆದುಳಿಗೆ ತುಂಬಾ ಒಳ್ಳೆಯದು, ಜ್ಞಾಪಶಕ್ತಿ ಜಾಸ್ತಿ ಇರುತ್ತೆ, ಹಾಗಾಗಿ ಮೆದುಳಿಗೆ ನಾವು ಅದರಿಂದ ಕಷಾಯ ಮಾಡಿಕೊಡ್ತೇವೆ ಸರ್, ಜ್ಯೂಸು ಆಗಿರ್ಬೋದು ಕಷಾಯನ ಆಗಿರ್ಬೋದು. ಈಗ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಸಾಕಷ್ಟು ಒಂದು ಸಸಿಗಳನ್ನ ಬೆಳೆದಿರಲ್ಲ ನೀವು, ಅಂದ್ರೆ ನೀವು ಕೊರೋನಾ ಟೈಮ್ನಲ್ಲಿ ಅಷ್ಟೇನೆ ಅವನ್ನ ಬಳಕೆ ಮಾಡಿದ್ರಾ? ಅಂದ್ರೆ ಏನ ಮಾಡ್ತಾ ಇದೀವಿ, ತುಳಸಿ ಮತ್ತು ದೊಡ್ಡಪತ್ರಿ ನಾವು ದಿನನಿತ್ಯವೂ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಸರ್. ನಾವು ಕೆಮ್ಮು ಶೀತ ನೆಗಡಿ ಆಗದ ಕೂಡಲೇ ಕಷಾಯಕ್ಕೆ ಹಾಕ್ತೀವಿ. ಇನ್ನೊಂದು ಬಸಳೆ, ದೊಡ್ಡ ಬಸಳೆ ಅಂತ ಇದೆ ಸರ್, ಅದು ಕಿಡ್ನಿ ಸ್ಟೋನಿಗೆ ತುಂಬಾ ಒಳ್ಳೇದು ಸರ್, ಅದು ಅದನ್ನು ಉಪಯೋಗಿಸಿದ್ವಿ. ನೋನಿ ಸರ್, ನೋನಿ ಹಣ್ಣು, ಅದನ್ನ ಸ್ವಲ್ಪ ಚೆನ್ನಾಗಿ ಕಿವುಚಿ ಸೋಸಿ ಕಷ ಅದನ್ನು ಮಾಡಿದ್ವಿ ಸರ್. ನಾವು ತಲೆ ಶಾಂಪಾಗಿ ಉಪಯೋಗಿಸಿದ್ವಿ. ಈಗ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಸಸ್ಯಗಳನ್ನ ಅಂದ್ರೆ ನಿಮಗೆ ಹಾಕಿ ಬೆಳೆದು ನಾವು ನಮ್ಮ ಒಂದು ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬಂದಾಗ ಬಳಸಬೇಕು ಅಂತೇಳಿ ಇದ್ರ ಬಗ್ಗೆ ಎಲ್ಲ ನೀವು ಎಲ್ಲಿ ಮಾಹಿತಿ ತಿಳ್ಕೊಂಡ್ರ? ಸರ್, ನಮ್ಮ ಮನೆಯಲ್ಲಿ ನಮ್ಮ ತಂದೆಯರು ಹಾವು ಕಡದಕ್ಕೆ ಔಷಧಿ ಹಾಕ್ತಾ ಇದ್ರು, ನಮ್ಮ ತಾತ ತೊಂದರೆಯಲ್ಲ. ಇಲ್ಲಿ ನನ್ನ ಗಂಡನ ಮೇಲೆ ನಮ್ಮ ಭಾವನವರು ಅವರು ಹಸುಗಳಿಗೆ ಔಷಧಿ ಹಾಕ್ತಾ ಇದ್ರು ಸರ್. ಕೆಲವಾರು ಬುಕ್ಸ್ಗಳಿದ್ರು ಸರ್, ಆ ಬುಕ್ಸ್ಗಳು ನೋಡಿ ನಾನು ಸ್ವಲ್ಪ ಅದ್ರ ಬಗ್ಗೆ ಆಸಕ್ತಿ ಬಂತು. ನಾನು ಸೊಪ್ಪುಗಳು, ಕೆಲವಾರು ಸೊಪ್ಪುಗಳು ಹಾಕಿ ತಲೆಪಟ್ಟು ಮಕ್ಕಳಿಗೆ ಮಾಡಿ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಸರ್, ನಾನು ಮೊಮ್ಮಕ್ಕಳಿಗೆ ಮಕ್ಕಳಿಗೆ. ಅಂದ್ರೆ ಇವತ್ತಿನ ಒಂದು ಕಾಲ ನೋಡಿದ್ರೆ ಸಾಕಷ್ಟು ಮುಂದುವರೆದಿದೆ ವಿಜ್ಞಾನದಲ್ಲಿ. ಅಂದ್ರೆ ಅಂತದ್ರಲ್ಲೂ ಈಗ ನೀವೆಲ್ಲ ಈ ರೀತಿ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಸಸಿಗಳನ್ನ ಬೆಳೆದು ಅಂದ್ರೆ ಕೆಲವೊಂದು ಆಹಾರದಲ್ಲಿ ಹಾಕಿ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಒಂದು ಮನೆಯ ಜನಗಳಿಗೆ ಕೊಡ್ತಾ ಇದೀವಿ ಅಂತ ಹೇಳಿದ್ರ, ಅಂದ್ರೆ ಈಗೆಲ್ಲ ಅದನ್ನ ಯಾವ ರೀತಿ ಒಪ್ಕೊಳ್ತಾರೆ, ಇದೆಲ್ಲ ಯಾಕೆ ಬೇಕು ನಮಗೆ ಹೊರಗಡೆ ಆತು ಅಂತ? ಈ ನಿಟ್ಟಿನಲ್ಲಿ ನಿಮಗೆ ಏನು ಸಲಹೆ ಕೊಡಲ್ವಾ? ಏನೋ ನಿಮ್ಮ ಒಂದು ಈ ಪದ್ಧತಿ ಏನೈತೆ ಅದನ್ನ ಒಪ್ಕೊಂಡಿದಾರ ನಿಮ್ಮನೆಯಲ್ಲಿ? ಈ ಪದ್ಧತಿ ಮೇನ್ ನಮ್ಮ ಸೊಸೆಯರು ಒಪ್ಕೊಳ್ಳಲ್ಲ, ನನ್ನ ಎರಡನೇ ಮಗ ಅಲ್ಪ ಸ್ವಲ್ಪ ಅಷ್ಟೇ ಒಪ್ಕೊಳ್ತಾರದು, ನನ್ನ ದೊಡ್ಡ ಮಗ ನಾನು ನನ್ನ ಮೊಮ್ಮಕ್ಕಳು ಅದನ್ನು ಒಪ್ಕೊಂತ ಸರ್. ನಾನು ಇವತ್ತಿಗೂ ನಾನು ಗಟ್ಟಿಮುಟ್ಟಾಗಿದ್ದೀನಿ ಅಂದರೆ ನನಗೆ 67ನೇ ವರ್ಷ ನಡೀತಾ ಇದೆ, ಯಾವೊಂದು ಬಿ ಪಿ ಶುಗರು ಯಾವುದೂ ಇಲ್ಲ, ಕಾಲ್ನೋವು ಇಲ್ಲ, ನಾನು ಹೆಲ್ದಿಯಾಗಿದ್ದೀನಿ ಅಂತ ಹೇಳಿದರೆ ನಾನು ಸೊಪ್ಪು ನಾರು ಬೇರೆ ಉಪಯೋಗಿಸಿದ್ದೆ ನನಗೊಂದು ಕಾರಣ. ಈಗಲೂ ಬೆಳಗ್ಗೆ ಎದ್ದು ನಾನು ಸೀಬೆ ಎಲೆ ಕಷಾಯ ಮಾಡ್ಕೊಂಡು ಕುಡಿತೀನಿ, 7 ದಿನ ಸೀಬೆ ಎಲೆ, 7 ದಿನ ದಾಳಿಂಬೆ ಎಲೆ, 7 ದಿನ ಮಾವಿನ ಎಲೆ, 7 ದಿನ ನಿಂಬೆ ಎಲೆ, ಈ ಥರ 7 ವೆರೈಟಿ ಸೊಪ್ಪಿಂದ ಬೆಳಗ್ಗೆ ಖಾಲಿ ಹೊಟ್ಟಿ ಕಷಾಯ ನಾನು ಕುಡಿದು ಆಮೇಲೆ ನಾನು ಏನಾದರೂ ಬೇರೆ ಆಹಾರ ತಗೊಳ್ತೀನಿ ಸರ್. ನನ್ನ ಆರೋಗ್ಯದ ಗುಟ್ಟು ಇದೆ ಸರ್. ಸೀಬೆ ಆಗಿರ್ಬೋದು, ಸೇಬ್ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಮಾವಾಗಿರ್ಬೋದು, ಅಂದ್ರೆ ಯಾವುದೇ ಒಂದೇ ತಳಿಗೆ ಸೀಮಿತ ಆಗದೆ ಹಲವಾರು ತಳಿಗಳನ್ನ ಬೆಳಿಬೇಕಂತ ಯಾಕೆ ಅನಿಸ್ತು ನಿಮ್ಮ ಒಂದು ಕೈ ತೋಟದಲ್ಲಿ? ನನಗೆ ಗಿಡಗಳು ಔಷಧಿ ಹೊಡೆದಿರ್ತಾರೆ ಜಮೀನಲ್ಲೇ, ನಾನು ಬೆಳಕಂದು ಯಾಕೆ ನನ್ನ ಮಕ್ಕಳಿಗೆ ಸೊಸೆಯರಿಗೆ ಮೊಮ್ಮಕ್ಕಳಿಗೆ ನಾನು ಕೊಡಬಾರ್ದು? ಬಂದಂಥ ಅತಿಥಿಗಳಿಗೂ ನನ್ನ ಕೈ ತೋಟದ ಹಣ್ಣಿನ ರುಚಿ ತೋರಿಸ್ಬೇಕು, ಎಲ್ಲರೂ ಆರೋಗ್ಯವಾಗಿರ್ಬೇಕು, ನಾನು ಬೆಳೆದ ಹಾಗಾಗಿ ಎಲ್ಲ ಥರ ಹಣ್ಣು ಅದು ಆಗಲಿ ಆಗದೆ ಇರಲಿ ಎಲ್ಲ ಗಿಡಗಳು ಹಾಕ್ಬೇಕನ್ನೋ ಆಸೆ, ನನ್ನ ಇನ್ನೂ ಹಾಕ್ಬೇಕನ್ನೋ ಆಸೆ ಇದೆ ಸರ್. ಸಾಕಷ್ಟು ಹೊರಗಡೆ ಎಲ್ಲ ನೋಡಿದ್ರೆ ತರಕಾರಿಗಳನ್ನ ಮಾರ್ಕೆಟ್ನಲ್ಲಿ ಸೊಪ್ಪು ತರಕಾರಿ ಇದನ್ನೆಲ್ಲ, ಈಗ ಅಲ್ಲಿ ಇರ್ತಕ್ಕಂಥ ಸೊಪ್ಪು ತರಕಾರಿಗಳಿಗೂ ಮತ್ತು ನೀವು ನಿಮ್ಮ ಒಂದು ಕೈ ತೋಟದಲ್ಲಿ ಏನು ಬೆಳಿತೀರ ಸಾವಯವ ಕೃಷಿಯಲ್ಲಿ ಸರ್? ಸಾಕು, ಬದನೆಕಾಯಿ ನಾವು ಏನು ಮಾರ್ಕೆಟ್ನ ತರೋದು ಶೈನಿಂಗ್ ಇರುತ್ತೆ ಸರ್, ಮಿಂಚಿರ್ತದೆ ಕಾಯಿ, ಅಂದರೆ ಅದು ಔಷಧಿ ಮತ್ತು ಸರ್ಕಾರಿ ಗೊಬ್ಬರ ರಸಗೊಬ್ಬರ ಹಾಕಿರ್ತಾರೆ, ಅದು ಒಳ್ಳೆ ಉತ್ಕೃಷ್ಟವಾಗಿ ಚೆನ್ನಾಗಿ ಬೆಳೆದಿರುತ್ತೆ ಸರ್ ನಮ್ಮ ಕೈ ತೋಟದ್ದು. ಆಮೇಲೆ ನಾವು ಸಾವಯವ ಗೊಬ್ಬರ ಹಾಕಿರ್ತೇವೆ, ಅಂತ ದೊಡ್ಡ ಆಗಿರಲ್ಲ, ಸಣ್ಣದಾಗಿರ್ತಾವ, ಆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸರ್, ಅದ್ರ ಬಗ್ಗೆ ನಮಗೆ ತುಂಬಾ ಖುಷಿ ಸರ್. ಈಗ ಸಾಕಷ್ಟು ವೆರೈಟಿ ಬಾಳೆನೂ ಬೆಳೀತಾ ಇದೀವಿ ಅಂತ ಹೇಳಿದ್ರ, ಅಂದ್ರೆ ಈಗೆಲ್ಲ ಕೆಲವು ರೈತರು ನಾವು ನೋಡ್ತೀವಿ ಯಾವುದೋ ಒಂದು ಪಚ್ಚ ಬಾಳೆ ಬೆಳೀತಾರೆ, ಇಲ್ಲವ ಒಂದು ಏಲಕ್ಕಿ ಬಾಳೆ ಬೆಳೀತಾ ಇದ್ದಾರೆ, ಇವೆರಡನ್ನೇ ಜಾಸ್ತಿ ನಾವು ನೋಡ್ತಾ ಇದೀವಿ. ಪಚ್ಚ ಬಾಳೆ, ಗಿಡ್ಡ ಬಾಳೆ ಅಂತ ಏನು ಬರುತ್ತೆ ಸರ್, ಅದು ಕೇರಳದಲ್ಲಿ ತಂದು ಗಿಡ್ಡ ಬಾಳೆ, ಅದು ಸಣ್ಣದಾಗಿ ಎರಡು ತೋರಿಸೋಣ ಸರ್. ಇದು 5 ವೆರೈಟಿ ನಾವು ಬಾಳೆ ಹಾಕಿದ್ವಿ ಸರ್, 5 ವೆರೈಟಿ ಬಾಳೆ, 5 ವೆರೈಟಿ ವೀಳ್ಯದೆಲೆ. ಯಾವುದೇ ಒಂದು ಹಣ್ಣಿನ ಗಿಡದಲ್ಲಿ ಬರ್ತಕ್ಕಂತ ಕಾಯಿಗಳನ್ನ ಅಂತಂದ್ರೆ ಹಣ್ಣು ಅಂತಂದ್ರೆ ಯಾವ ರೀತಿ ಮಾಡ್ತೀರಾ? ಈಗ ಮಾರ್ಕೆಟ್ನೆಲ್ಲ ನೋಡ್ತೀವಿ ನಾವು ಬೇಗ ನಮಗೆ ಹಣ್ಣು ಅಳದಿರತಕ್ಕಂಥ ಹಣ್ಣುಗಳನ್ನ ಯಾವ ರೀತಿ ಹಣ್ಣನ್ನ ಪರಿವರ್ತನೆ ಮಾಡ್ತೀರಾ? ಗಿಡದಲ್ಲೇ ತುಂಬಾ ಬಲಿಯ ತನಕ ಬಿಡ್ತೀವಿ ಸರ್, ಗಿಡದಲ್ಲೇ ಕೆಲವಾರು ಹಣ್ಣು ಆಗ್ತಿರ್ತವೆ, ನಾವು ಸ್ವಲ್ಪ ಬಲ್ತ್ ಮೇಲೆ ತಗೊಂಡು ಬಂದು ಮನೆಯಲ್ಲೇ ಡ್ರಮ್ಗೆ ಹಾಕ್ತಾರೆ ಸರ್, ಡ್ರಮ್ಗೆ ಹಾಕಿ ತುಂಬಾ ಚೆನ್ನಾಗಿ ಹಣ್ಣಾಗುತ್ತೆ, ಕಾವಿಗಿಟ್ರೆ 15 ದಿವಸ 20 ದಿವಸ ಆದ್ರೂ ಅದು ಹಾಳಾಗಲ್ಲ ಸರ್, ಹಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸರ್. ಈಗ ನೀವೇ ಒಂದು ಕೈ ತೋಟದಲ್ಲಿ ಸಾವಯವ ಕೃಷಿಯನ್ನ ಅಳವಡಿಸಿಕೊಂಡು ಈ ಒಂದು ಹಣ್ಣಿನ ಗಿಡಗಳನ್ನ ಬೆಳೀತಾ ಇದ್ರಲ್ಲ, ಅಂದ್ರೆ ರುಚಿಯಲ್ಲಿ ಏನು ಬದಲಾವಣೆ ಕಂಡಿದ್ರೆ ಇದನ್ನೇನಾದ್ರೂ ಗಮನಿಸಿದ್ರ? ತುಂಬಾ ಟೇಸ್ಟ್ ಇರುತ್ತೆ ಸರ್, ನಮಗೆ ನಮ್ಮ ನಾವು ಬೆಳೆದಕ್ಕೂ ನಾವು ಮದುವೆ ರುಚಿಯಿಂದ ಹಿಡಿದು ಟೇಸ್ಟ್ ಬದಲಾವಣೆ ಆಗಿರುತ್ತೆ ಸರ್. ಹೊರಗಡೆ ನಾವು ಕೆಮಿಕಲ್ ಬಳಸಿ ಬೆಳೆದಿರತಕ್ಕಂತ ಹಣ್ಣನ್ನ ನಾವು ನೋಡಿದ್ರೆ ಮಾರ್ನಿಂಗ್ ಅದೆಲ್ಲ ಅರ್ಧಕ್ಕರ್ಧ ಕೊಳತಿರುತ್ತೆ, ಅಂದ್ರೆ ನೀವು ಸಾವಯವದಲ್ಲಿ ಬೆಳೆದಿರ್ತೀರ ಅಂದ್ರೆ ಯಾವುದೇ ಕೆಮಿಕಲ್ ಹಾಕದಲ್ಲೇ ಹಣ್ಣು ಮಾಡಿರ್ತೀರ, ಅಂದ್ರೆ ಎಷ್ಟು ದಿನದವರೆಗೆ ಇದನ್ನ ಕಾಪಾಡ್ಕೊಂಡಿರ್ಬೋದು ನೀವು ಸರ್? ಹಣ್ಣಾದ್ಮೇಲೆ 15-20 ದಿವಸ ತನಕ ಇರುತ್ತೆ ಸರ್, ಹಾಳಾಗಿರಲ್ಲ, ಏನಾಗಿರಲ್ಲ ಸರ್, ಬತ್ತಿದ್ರು ಅದು ಟೇಸ್ಟ್ ಮಾತ್ರ ಇದಾಗಿರಲ್ಲ ಸರ್, ಅದು ತುಂಬಾ ಚೆನ್ನಾಗಿರುತ್ತೆ. ಯಾವ್ಯಾವ ರೀತಿಯಾದಂತ ಸೊಪ್ಪುಗಳು ಬೆಳೀತಾ ಇದ್ರ ನಿಮ್ಮ ದಿನನಿತ್ಯ ಅಡಿಗೆಗೆ ಬೇಕಾದಂತ ಸೊಪ್ಪುಗಳನ್ನ? ಸಬ್ಬಸಿಗೆ ಸೊಪ್ಪು, 3 ವೆರೈಟಿಸ್ ಅಂತ ಹೊಸ ವೆರೈಟಿ ಸೊಪ್ಪು ಅದನ್ನು ಹಾಕಿದ್ದೇನೆ ಸರ್. ಅದ್ರ ಮೇಲೆ ಬೇಲಿ ಮೈಗಿರೋ ತೊಂಡೆ ಸೊಪ್ಪನು ಬಿಡಲ್ಲ, ನುಗ್ಗೆ ಸೊಪ್ಪು, ಚೊಕ್ಚಿ ಸೊಪ್ಪು, ಎಲ್ಲ ವೆರೈಟಿ ಸೊಪ್ಪು ಹಾಕಿ ನಾವು ಸೊಪ್ಪು ಬೆಳೆ ಸಾರು ಗಡ್ಸ ಸೊಪ್ಪು ತುಂಬಾ ಚೆನ್ನಾಗಿದೆ. ನಿಮ್ಮ ಒಂದು ಕೈ ತೋಟದಲ್ಲಿ ನೀವೇನು ಸಾವಯವದಲ್ಲಿ ಬೆಳೀತಾ ಇದ್ದೀರಾ, ಇಷ್ಟೊಂದು ಹಣ್ಣು ತರಕಾರಿಗಳನ್ನ, ಈ ಒಂದು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಸಸ್ಯಗಳನ್ನೆಲ್ಲ ಬೆಳೀತಾ ಇದ್ರಲ್ಲ, ನೀವು ಅಷ್ಟೇ ಬಳಸ್ತೀರಾ ಅಥವಾ ಬೇರೆ ಏನಾದರೂ ಹೊರಗಡೆ ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡಿ ಅದರಲ್ಲಿ ಏನಾದರೂ ಆದಾಯ ಕಂಡುಕೊಂಡಿದ್ದೀರಾ? ಸರ್, ನಾನು ಬಾಳೆ ಮಾತ್ರ ಕೊಟ್ಟಿದ್ದೀನಿ, ತರಕಾರಿ ಅಕ್ಕಪಕ್ಕದವ್ರಿಗೆ ಕೊಡ್ತಾ ಇದ್ದೀನಿ, ಅವ್ರಿಗೆ ಹೇಳಿದ್ದೀನಿ, ಮೂಲವಾದಿಗೆಲ್ಲ ಕೊಟ್ಟಿದ್ದೀನಿ, ಕಿಡ್ನಿ ಸ್ಟೋನಿಗೆ ಕೊಟ್ಟಿದ್ದೀನಿ, ಕಾಲು ನೋವಿಗೆ ಕೊಟ್ಟಿದ್ದೀನಿ, ಕೆಮ್ಮಿಗೆ ಕೊಟ್ಟಿದ್ದೀನಿ, ಯಾರ ಹತ್ರ ಒಂದು ಪೈಸೆ ತೊಗೊಂಡಿರೋ. ನನ್ನ ಆಸೆ ಏನು ಅಂದರೆ ಜನಗಳಿಗೆ ನಾನು ಒಳ್ಳೆ ಆಹಾರ ಕೊಡಬೇಕು, ಏನೋ ಮಾರಾಟ ಮಾಡಬಾರ್ದು, ದಾನ ಮಾಡಬೇಕು, ನನ್ನ ಆಸೆ ಭಾಳ ಇದೆ ಸರ್. ಹಾಗಾಗಿ ನಾನು ಬಾಳೆಕಾಯಿಂದ ಹಿಡಿದು ನಾನು ಯಾರಿಗೂ ಏನೋ ಕೊಟ್ಟಿರೋ ಸಂಘ ಕೊಟ್ಟಿನಿ ಸರ್. ನಾನು ದುಡ್ಡು ಇಸ್ಕೊಂಡಿಲ್ಲ, ಮಾವಿನಕಾಯಿ, ನಿಂಬೆಕಾಯಿ, ಚಕ್ಕೋತ, ಪ್ರತಿಯೊಂದು ನಾನು ಹಾಗೆ ಕೊಟ್ಟಿದ್ದೀನಿ ಸರ್, ದುಡ್ಡು ಇಸ್ಕೊಂಡಿಲ್ಲ ಸರ್. ಮಟ್ಟಿ ನೀವು ಸಾಕಷ್ಟು ಒಂದು ಅಭಿವೃದ್ಧಿಯಾಗಿ ಕೈತೋಟ ಮಾಡಿದ್ರಲ್ಲ, ಇದ್ರ ಬಗ್ಗೆ ಏನಾದರೂ ಬೇರೆ ಕಡೆ ಏನಾದರೂ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು ಎಲ್ಲಿಯಾದರೂ ಬೇರೆ ಕಡೆ ನೀವು ಹೋಗಿ ಅಲ್ಲಿ ತರಬೇತಿ ಈ ಥರ ಏನಾದರೂ ಪಡ್ಕೊಂಡಿದ್ರೆ? ಇಲ್ಲ ಸರ್, ನಾನು ಯಾವುದೂ ತರಬೇತಿ ಪಡ್ಕೊಂಡಿಲ್ಲ, ನನ್ನ ತಾಯಿ ಮಾಡ್ತಾ ಇದ್ರು. ನನ್ನ ತಾಯಿ ಅರ್ಧ ಎಕರೆ ಗದ್ದೆಯಲ್ಲಿ ಬೆಳ್ಳುಳ್ಳಿ ಹಾಕರ್ ಸರ್, ಅವು ನನ್ನ ಸಣ್ಣ ಹುಡುಗಿದಾಗೆ ಬೆಳ್ಳುಳ್ಳಿ ಮಡಿ ಹಾಕಿದ್ರೆ ಅವ್ರು ಹೇಳರು ಮಣ್ಣಿಗೆ ಯಾವುದೇ ಕಾರಣಕ್ಕೂ ನಾವು ಕೆಮಿಕಲ್ಸ್ ಬಳಸಬಾರ್ದು. ಅದರಲ್ಲೂ ಸರ್ ನಾಟಿ ಹಸುಗಳು ಸಾಕವ್ರು ಹಿಂದೆಲ್ಲ, ಈಗೆಲ್ಲ ಬೇರೆ ಬೇರೆ ವೆರೈಟಿ ಹಸುಗಳು ಸಾಕ್ತಾರೆ, ಸಿಂಧಿ ಹಸು, ಜೆರ್ಸಿ ಹಸು ಸಾಕ್ತಾರೆ ಸರ್, ಅದರದ್ದು ಅಂತ ಉತ್ಕೃಷ್ಟವಾಗಿ ಗೊಬ್ಬರ ಆಗಿರಲ್ಲ. ಹಿಂದೆಲ್ಲ ನಾಟಿ ಹಸು ಸಾಕಿದ್ದಕ್ಕೆ ಭೂಮಿನು ಉತ್ಕೃಷ್ಟ ಇರೋದು ಸರ್, ಜನನು ಒಳ್ಳೆ ಆರೋಗ್ಯದಾಯಕ ಇರೋರು. ಈಗ ಆತರ ಇಲ್ಲ ಸರ್. 66 ವರ್ಷ ಆದ್ರೂ ಇಷ್ಟೊಂದು ಗಟ್ಟಿಮುಟ್ಟಿ ಆಗಿದ್ರ, ಅದರಲ್ಲೂ ಕೃಷಿ ಬಗ್ಗೆ ಇಷ್ಟೊಂದು ಆಸಕ್ತಿ. ನಮ್ಮ ತಾಯಿ ತುಂಬಾ ಚೆನ್ನಾಗಿ ಹೇಳಿರ ಸರ್, ನನ್ನ ಗಂಡನ ಮನೆಗೆ ಬಂದಾಗ ಇವ್ರು ಯಾರು ಹೊರಗಡೆ ಹೋಗ್ತಾ ಇರಲಿಲ್ಲ ಸರ್, ನಮ್ಮ ಯಜಮಾನರು ಸ್ವಲ್ಪ ಹುಷಾರಿಲ್ದಂಗಾಗ್ಬಿಟ್ರು. ನಮ್ಮ ತಾಯಿ ಹೇಳರು, ಮಕ್ಕಳು ಕರ್ಕೊಂಡು ನೀನು ಹೊಲಕ್ಕೆ ಹೋಗು, ಹೊಲ್ದಾಗ ಕೂಲಿಯರ್ ಹತ್ರ ಮಾಡಿಸು, ನಿನಗೆ ಗೊತ್ತಾಗುತ್ತೆ, ಕೈಮುಟ್ಟಿ ನೀನು ಮಾಡು, ಒಂದಲ್ಲ ಒಂದ್ಸಲ ನಿನಗೆ ಗೊತ್ತಾದೇ ಆಗುತ್ತೆ, ನೀನು ಮಕ್ಕಳಿಗೆಲ್ಲ ಆ ಥರ ಕೃಷಿ ಬಗ್ಗೆ ಹೇಳ್ಕೊಡೋ ನನ್ನ ತಾಯಿನ ಮಗ ಸರ್. ಈಗ ಮನೆ ಹತ್ರ ಅಂತಂದ್ರೆ ಎಷ್ಟು ಗುಂಟೆಯಲ್ಲಿ ನೀವು ಈ ತರ ಕೈ ತೋಟ ಮಾಡ್ಕೊಂಡಿದ್ರ? ಮುಕ್ಕಾಲು ಎಕರೆ ಜಾಗದಲ್ಲಿ ಅರ್ಧ ನಾವು ಮನೆಗೆ ಬಿಟ್ಕೊಂಡ್ರೆ ಸರ್, ಕಣ ಬಣಿವೆಲ್ಲ ಹಾಕೊಂಡು ಇನ್ನು ಅರ್ಧಕ್ಕೆ ನಾವು ಕೈ ತೋಟ ಮಾಡಿದ್ವಿ ಸರ್, ಯಾವುದು ಜಾಗ ವೇಸ್ಟ್ ಮಾಡಿಲ್ಲ. ಈಗ ನಿಮ್ಮ ಕೈ ತೋಟದಲ್ಲಿ ಯಾವುದೇ ತರಕಾರಿಗೆ ಆಗಿರ್ಬೋದು, ಹಣ್ಣಿನ ಬೆಳೆಗಳಿಗೆ ಆಗಿರ್ಬೋದು, ಅಥವಾ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಸಸಿಗಳಿಗೆ ಆಗಿರ್ಬೋದು, ಏನಾದರೂ ರೋಗ ರುಜಿನ ಬಂತು ಅಂದರೆ ಅದನ್ನ ಯಾವ ರೀತಿ ನಿವಾರಣೆ ಮಾಡ್ತೀರಾ? ಸರ್, ರೋಗ ಬಂತು ಅಂದರೆ ನಾನು ನಾಟಿ ಹಸುವಿನ ಗೋಮೂತ್ರ ತಗೊಂಡು ಅದರಲ್ಲಿ ಸ್ವಲ್ಪ ಮಜ್ಜಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀನಿ ಸರ್. ಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಅದನ್ನು ಜಜ್ಜಿ ಅದು ಕಷಾಯ ಮಾಡಿ ಅದನ್ನು ಸ್ಪ್ರೇ ಮಾಡ್ತೀನಿ. ದಶಪರ್ಣಿ ಅಂತ ಮಾಡ್ತೀನಿ ಸರ್, 10 ವೆರೈಟಿ ಸೊಪ್ಪು ಕಳೆ ಹಾಕಿ ಅದನ್ನು ಸ್ಪ್ರೇ ಮಾಡಿದ್ದೀನಿ ಸರ್. ನಾನು ಆರ್ಗ್ಯಾನಿಕ್ನಲ್ಲೇ ಮಾಡಿರೋದು. ಬೂದಿ ಸರ್, ಈಗ ಹೊಸದಾಗ ನಾನು ನೋಡಿದೆ, ಆ ಬೂದಿ ನೆನೆಯಕ್ಕೆ 5 ದಿವಸ ನೆನೆಯಕ್ಕೆ ಬಿಡೋದು, ಸ್ವಲ್ಪ ಬೆಲ್ಲ ಹಾಕೋದು ಬೂದಿಯಲ್ಲಿ, ಅದನ್ನು ಕರಗಿಸಿ ಸೋಸಿ ಅದನ್ನು ಸ್ಪ್ರೇ ಮಾಡ್ತೀನಿ ಸರ್. ತರಕಾರಿಗೆಲ್ಲ ತುಂಬ ಚೆನ್ನಾಗಿದೆ ಸರ್, ನೈಟ್ರೋಜನ್ ಅದು ಸಿಕ್ಕಿದೆ ಸರ್. ಈಗ ಔಷಧಿಗಳನ್ನ ತಯಾರು ಮಾಡಬೇಕು ಅಂತಂದರೆ ಈ ವಯಸ್ಸಿನಲ್ಲಿ ನಿಮಗೆ ಸಾಧ್ಯ ಆಗುತ್ತಾ? ಕಷ್ಟ ಅನಿಸಲ್ವ? ಮನಸ್ಸು ಮಾಡೋದು ಯಾವುದು ಕಷ್ಟ ಅಲ್ಲ ಸರ್, ಎಲ್ಲದೂ ಮಾಡ್ಬೋದು ಮನಸ್ಸು ಮಾಡಿದೆ. ಪಕ್ಕದಲ್ಲೇ 3/4 ಎಕರೆ ನಾಟಿನೂ ಮಾಡಿ ಸರ್, ಅದು ಸಾವಯವದಲ್ಲೇ ಗದ್ದೆ ಮಾಡಿ ಸರ್, ಜೀವಾಮೃತ ಮಾಡಿ ಗದ್ದೆ ಮಾಡಿ, ಸಾವಯವ ಅಕ್ಕಿನೇ ನಾವು ಊಟ ಮಾಡ್ತಾ ಇರೋದು. ಸಾಕಷ್ಟು ಜನ ರೈತರು ಹೇಳ್ತಾರೆ, ಈಗ ಹೆಚ್ಚಾಗಿ ನಾವು ತೋಟಗಾರಿಕೆ ಬೆಳೆಗಳಲ್ಲಿ ಯಶಸ್ವಿಯಾಗಿ ಈ ಒಂದು ಸಾವಯವ ಕೃಷಿ ಮಾಡಿ ಯಶಸ್ಸು ಗಳಿಸಬಹುದು ಅಂತ ಹೇಳ್ತಾರೆ. ಈಗ ನಮಗೇನು ಆಹಾರ ಧಾನ್ಯಗಳು ಅಂತ ಏನು ಹೇಳ್ತೀವಿ ನಾವು, ಈಗ ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಜೋಳ, ಮೆಕ್ಕೆಜೋಳ ಇಂಥವೆಲ್ಲ ಸಾವಯವ ಕೃಷಿಯಲ್ಲಿ ಬೆಳೆದು ಯಶಸ್ಸು ಕಾಣೋದು ಭಾಳ ಕಷ್ಟ, ಇಳುವರಿ ಅಷ್ಟೊಂದು ಬರಲ್ಲ ಅಂತಾರೆ. ಅಂಥದ್ರಲ್ಲೂ ನೀವು ಭತ್ತದ ಬೆಳೆಯನ್ನು ಸಾವಯವದಲ್ಲಿ ಯಾವ ರೀತಿ ಯಶಸ್ವಿಯಾಗಿ ಬೆಳೆದ್ರೆ? ಸರ್, 4-5 ವರ್ಷ ನಮಗೆ ಭತ್ತ ಅಷ್ಟೊಂದು ಆಗಲಿಲ್ಲ. ಅಕ್ಕಪಕ್ಕ ಎಲ್ಲ ನಗರ ಸರ್, ನಮ್ಮ ಊರಾಗೆಲ್ಲ ಎಲ್ಲ ಸಾವಯವ ಕೃಷಿ, ನೀವು 8 ಚೀಲ ಬೆಳ್ಕೊಂತೀರಿ, 1/2 ಎಕರೆಗೆ 6 ಚೀಲ ಬೆಳ್ಕೊಂತೀರಿ ಅಂದರೆ, ಇಲ್ಲ ನೋಡೋಣ ಮರಳಿ ಯತ್ನ ಮಾಡು, ಈಗ ಭೂಮಿ ನಮಗೆ ಸಟ್ಟಾಗಬೇಕಲ್ಲ ಸರ್ ಅದು. ಹಾಗಾಗಿ ಹೋದನೇ ಬೆಳೆ ಈಗ 6 ತಿಂಗಳ ಕೆಳಗೆ ನಮಗೆ 15 ಚೀಲ ಬಂದು ಸರ್, 1/2 ಎಕರೆಗೆ ತುಂಬ ಚೆನ್ನಾಗಿ ಬಂತು. ಈಗ ನೋಡ್ಬೇಕು ಸರ್, ತುಂಬ ಚೆನ್ನಾಗಿದೆ. ನಾವೆಲ್ಲ ಜೀವಾಮೃತನ ಸರ್ ಅದಕ್ಕೆ ಹಾಕೋದು, ಬೇವಿನಿಂಡಿ ಜೀವಾಮೃತ, ಅದು ಬಿಟ್ಟರೆ ಬೇರೆ ಏನು ಹಾಕಲ್ಲ. ಸಗಣಿ ನಾಡಿ ಈಗ ಕೊಯ್ಲಿ ಬಂದಿದೆ, ನೋಡ್ಬೇಕು ಸರ್ ಹೆಂಗೆ, ತುಂಬ ಚೆನ್ನಾಗಿದೆ ಸರ್ ಅನ್ನ. ಭತ್ತದ ಬೆಳೆಗೆ ಜೀವಾಮೃತ ಅಂತಂದ್ರೆ ಜೀವಾಮೃತ ಯಾವ ರೀತಿ ತಯಾರು ಮಾಡಿಕೊಳ್ತೀರ? ಸರ್, 200 ಲೀಟರ್ ನೀರಿಗೆ 2 ಕೆಜಿ ಸಗಣಿ, 2 ಲೀಟರ್ ಗೋಮೂತ್ರ, 2 ಕೆಜಿ ಸಾವಯವ ಬೆಲ್ಲ, ಆಮೇಲೆ 2 ಕೆಜಿ ದ್ವಿದಳ ಧಾನ್ಯದ ಪುಡಿ, ಆ ಭೂಮಿಯ ಒಂದು 2 ಅಡಿ ಮಣ್ಣು ಇಷ್ಟ ಹಾಕಿ, ಏನು ಗಡಿಯಾರ ತಿರುತ್ತಲ್ಲ ಅದೇ ಥರ 7 ದಿವಸ ಒಂದೇ ಥರ ಸುತ್ತು ನಾವು ಒಂದು ಕೋಲ್ ತಗೊಂಡು ಡೈಲಿ 7 ಸುತ್ತು ಅದು ತಿರುಗಿಸ್ಬೇಕು ಸರ್ ಡ್ರಮ್ನಲ್ಲಿ. 4ನೇ ದಿನಕ್ಕೆ ಅದು ರೆಡಿಯಾಗಿ ಬಿಡುತ್ತೆ, ನಾವು 7 ದಿವಸ ತನಕ ಬಿಡ್ತೀವಿ ಸರ್, ನೆರಳಲ್ಲೇ ಇಡ್ಬೇಕು ಅದನ್ನು, ಆ ಜೀವಾಣುಗಳೆಲ್ಲ ಇದಾಗ್ಬಿಡ್ತಾವೆ ಬಿಸಿಲಿಗೆ. ಆಮೇಲೆ ನಾವು ಅದಕ್ಕೆ ನೀರು ಸಾಕಷ್ಟು ನೀರು ಹಾಕೊಂಡು ಡ್ರಿಪ್ ಎಲ್ಲ ಕೊಡ್ಬೋದು, ಸ್ಪ್ರೇ ಮಾಡ್ಬೋದು, ನೆಲಕ್ಕೆ ಎರಚ್ಬೋದು ಸರ್, ನಾನು ನೆಲಕ್ಕೆ ಎರಚೋದು ಜಾಸ್ತಿ. ಭೂಮಿಯ ಫಲವತ್ತತೆಗೆ ಜೀವಾಮೃತ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರ, ಅಂದ್ರೆ ಯಾವುದೇ ರಾಸಾಯನಿಕ ಗೊಬ್ಬರ ಯಾವುದು ಕೊಡಲ್ಲ ಅಂತ ಹೇಳಿದ್ರ, ಅಂದ್ರೆ ಈಗ ಸಾಕಷ್ಟು ರೋಗ ರುಜಿನಗಳು ಭತ್ತಕ್ಕೆ ಬರ್ತವೆ, ಹೌದಾ? ಇದನ್ನ ಒಂದು ಸಾವಯವದಲ್ಲಿ ಯಾವ ರೀತಿ ಜೈವಿಕ ಒಂದು ಔಷಧಿಗಳನ್ನ ತಯಾರು ಮಾಡಿ ಅದನ್ನ ನಿಯಂತ್ರಣ ಮಾಡ್ತಾರೆ? ಭತ್ತಕ್ಕೆ ಸರ್ ನಾವು ಬೇವಿನ ಸೊಪ್ಪು ಅದನ್ನ ಕುದಿಸಿ ಮಾಡಿದ್ವಿ ಸರ್, ಆಮೇಲೆ ಇದು ಗೋಮೂತ್ರನೇ ಸ್ಪ್ರೇ ಮಾಡಿದ್ವಿ ಸರ್ ನಾವು ಸಾಕಷ್ಟು ನೀರಕ್ಕೆಂದು. ಒಂದು ಲೀಟರ್ಗೆ 10 ಲೀಟರ್ ನೀರು ಹಾಕಿ ಗೋಮೂತ್ರ ಸ್ಪ್ರೇ ಮಾಡಿಸಿದ್ದೆ ಸರ್, ಚೆನ್ನಾಗಿತ್ತು. ಸಾಕಷ್ಟು ಸಾವಯವ ಕೃಷಿ ಮಾಡಿ ಜೀವಾಮೃತ ಬಳಸಿ ಅಂದ್ರೆ ನೀವು ಬೇರೆಯವರಿಗೆ ಮಾರ್ತೀವಿ ಸರ್. ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಬೆಂಗಳೂರು ತನಕ ಅಕ್ಕಿ ಹೋಗಿದೆ ಸರ್ ನಮ್ದು. ಸಾವಯವ ಕೃಷಿಯಲ್ಲಿ ಅಂತಂದ್ರೆ ಪ್ರಾರಂಭದಲ್ಲಿ ಭತ್ತದ ಇಳುವರಿ ಅಷ್ಟೊಂದು ಬರಲಿಲ್ಲ ಅಂತ ಹೇಳಿದ್ರ, ಅಂದ್ರೆ ಅವಾಗ ಇಲ್ಲಪ್ಪ ಇದ್ರ ಸವಸ ಬೇಡ ನಾವು ರಾಸಾಯನಿಕ ಕೃಷಿ ಮಾಡ್ಬೇಕಂತ ಮನಸ್ಸು ಪರಿವರ್ತನೆ ಆಗ್ಲಿಲ್ವಾ ನಿಮಗೆ? ಸರ್, ಎರಡನೇ ಮಗ ನನ್ನ ಹತ್ರ ಜಗಳ ಮಾಡಿದೆ, ಮಾಡಿದ ಖರ್ಚು ಬರ್ತಾ ಇಲ್ಲ, ನಾನು ಇಲ್ಲ ಮಾಡಲ್ಲ ಅಂದ. ಇಲ್ಲ, ನಾನು ಪ್ರಯತ್ನ ಮಾಡ್ತೀನಿ, ಇದೊಂದು ಗದ್ದೆ ನನಗೋಸ್ಕರ ಬಿಡು, ನೀನು ತೋಟದಲ್ಲಿ ಏನಾರ ಮಾಡಪ್ಪ ಅಂತ ದೊಡ್ಡ ಮಗ ನಾನು ಇಬ್ರು ಸೇರ್ಕೊಂಡು ಅದು ಪ್ರಯತ್ನ ಮಾಡಿ ಸರ್. ಪ್ರಯತ್ನಕ್ಕೆ ಫಲ ಸಿಕ್ತು ನಾ ಸರ್ ನಮಗೆ. ಒಂದು ಸರಿ 15 ಚೀಲ, ಆಚೆ ಸರ್ 10 ಚೀಲ ಆಗಿತ್ತು ಸರ್. ಈ ಸರಿ ಎಷ್ಟಾಗುತ್ತೆ ಗೊತ್ತಿಲ್ಲ. ಸಾಕು ಸರ್ ನಮಗೆ, 10 ಚೀಲ ಸಿಕ್ಕರು ಸಾಕು ನಮಗೆ. ಒಳ್ಳೆಯ ಬೆಳೆ ಈಗ ರೇಟ್ನಲ್ಲಿ ನಿಮಗೆ ಸಾಕಷ್ಟು ರೇಟನ್ನು ಸಿಗುತ್ತೆ ಸಾವಯವ ಕೃಷಿಯಲ್ಲಿ ಬೆಳೆದಿರತಕ್ಕಂಥ ಭತ್ತದ ಅಕ್ಕಿ ಅಂದರೆ? ಹೌದು ಸರ್, ತುಂಬ ಜನ ಕೇಳ್ತಾ ಇದಾರೆ ಅಕ್ಕಿನ, ಆ ಟೇಸ್ಟು ಹಾಗೆ ಇರುತ್ತೆ. ನಮಗೆ ಒಳ್ಳೆ ರೇಟ್ ಸಿಗುತ್ತೆ ಸರ್. ನಮಗೆ ಮನೆಗೆ ಮಿಕ್ಕಿದ್ದು ಅರ್ಧ ನಾವು ಭತ್ತ ಕೊಡ್ತೀವಿ ಸರ್, ನಾವು ಅಕ್ಕಿನ ಮಾಡ್ಕೊಡ್ತೀವಿ. ಈಗೆಲ್ಲ ರಾಸಾಯನಿಕ ಬೆಳೆದಿರತಕ್ಕಂಥ ಒಂದು ಕೃಷಿಯಲ್ಲಿ ನೀವು ಹಿಂದೆಲ್ಲ ಭತ್ತದಿಂದ ಬರತಕ್ಕಂಥ ಅಕ್ಕಿಯನ್ನು ಊಟ ಮಾಡಿದ್ರೆ ನೀವು, ಅಂದ್ರೆ ಇತ್ತೀಚೆಗೆಲ್ಲ ಈ ಸಾವಯವ ಕೃಷಿ ಮಾಡಿ ಸಾವಯವದಲ್ಲಿ ಬೆಳೆದಿರತಕ್ಕಂಥ ಭತ್ತದಲ್ಲಿ ಬರತಕ್ಕಂಥ ಅಕ್ಕಿಯನ್ನು ಸಹ ಊಟ ಮಾಡಿದ್ರ, ಅಂದ್ರೆ ಗುಣಮಟ್ಟದಲ್ಲಿ ಏನು ಬದಲಾವಣೆ ಕಂಡಿದ್ರ, ಅದರ ಒಂದು ರುಚಿಯಲ್ಲಿ ಏನು ಬದಲಾವಣೆ ಕಂಡಿದ್ರ? ಸರ್, ನಮ್ಮ ಮನೆ ಮಾಡಕ್ ಆಗಲ್ಲ ಸರ್, ಅನ್ನ ನಮಗೆ ಊಟ ಮಾಡೋಕ್ಕಾಗಲ್ಲ. ಹಂಗಾಗಿ ರುಚಿಯಲ್ಲಿ ಮತ್ತು ಗುಣದಲ್ಲಿ ಸಾವಯವ ಅಕ್ಕಿನೇ ತುಂಬಾ ಚೆನ್ನಾಗಿರುತ್ತೆ ಸರ್. ನೀವು ಏನು ವರ್ಷಕ್ಕೆ ಎಷ್ಟು ಬೇಕು ಬಳಸಬೇಕಾ ಅಷ್ಟು ಇಟ್ಕೊಂಡಿರ್ತೀರಿ. ಇನ್ನೂ ಹೆಚ್ಚಾದ ಅಕ್ಕಿಯನ್ನು ಅಂತಂದ್ರೆ ಮಾರಾಟ, ಅಂದ್ರೆ ಈಗೆಲ್ಲ ಬೆಂಗಳೂರು ತನಕ ಹೋಗಿ ಮಾರಾಟ ಮಾಡ್ತೀವಿ ಅಂದ್ರೆ, ಅಂದ್ರೆ ಯಾವ ರೇಟ್ನಲ್ಲಿ ಕೊಡ್ತೀರಾ? ಏನು ನೀವೇ ತಗೊಂಡೋಗಿ ಮಾರಾಟ ಮಾಡ್ತೀರಾ, ಏನು ಆರ್ಡರ್ ಮಾಡಿ ಅವರೇ ತಗೊಂಡು ಹೋಗ್ತಾರ? ಸರ್, ನಮ್ಮ ಕಿಸಾನ್ ಸಂಘದವರೇ ಇದಾರೆ, ಆಮೇಲೆ ನಮ್ಮ ನೆಂಟರು ಇದಾರೆ, ಅವರು ಇಲ್ಲಿ ಮನೆ ಅನ್ನ ಊಟ ಮಾಡಿದ ನೋಡಿದ ತಕ್ಷಣ ನಮಗೆ ಅಕ್ಕಿ ಬೇಕು ಅಂತ ಕೇಳ್ತಾರೆ. ಅಕ್ಕಿ ಬೇಕು ಅಂದ್ರೆ ನಾವು ಬೇರೆಲ್ಲೆಲ್ಲ ಹಾಕಿ ಕಳಿಸ್ತೀವಿ ಸರ್. ನಾವು ಅವರಲ್ಲಿ ತಗೊಳ್ತಾರೆ ಕಡಿಮೆ ರೇಟ್ನಾಗ ಸರ್. ನಾವೇನು ಭಾಳ ರೇಟ್ ಅದಕ್ಕೆ ಇದಕ್ಕೆ ಒಂದು 500 ರೂಪಾಯಿ ಹೆಚ್ಚಿಗೆ ಅಷ್ಟೇ ಸರ್. ಯಾಕಂದ್ರೆ ಅವ್ರು ಊಟ ಮಾಡಲಿ ಅನ್ನೋ ಒಂದು ಆಸೆಗೆ. ಈಗ ಭತ್ತದ ಕೃಷಿಯನ್ನು ಸಾವಯವ ಕೃಷಿಯಲ್ಲಿ ಮಾಡ್ತಾ ಇದ್ರಲ್ಲ, ಜೀವಾಮೃತ ಜೈವಿಕ ಔಷಧಿಗಳನ್ನೆಲ್ಲ ಕೊಟ್ಟು ಬೆಳೀತಾ ಇದ್ರಲ್ಲ, ಎಲ್ಲೇ ಒಂದು ಕಡೆ ನೀವು ಈ ಒಂದು ದೇಶೀಯ ತಳಿಯ ಭತ್ತಗಳನ್ನ ಬೆಳೆದ್ರೆ ಇನ್ನೂ ಉತ್ತಮ ಅಂತ ಹೇಳ್ಬೋದಲ್ಲ ಸಂತಮ್ಮ ಅವರೇ? ಸರ್, ದೇಶಿ ತಳಿನೂ ಮಾಡಿದ್ವಿ ಸರ್. ನಾವು ನನ್ನ ಮಗ ಮಂಡ್ಯ ಲಾಸ್ ಆಯ್ತು, ಈ ಬಸುಮತಿ ಅಕ್ಕಿದು ತೊಗೊಂಡ್ರು ಸರ್. ಈಗ ಅನಿಸ್ತಾ ಇತ್ತು ಸರ್ ನನಗೆ, ಮಂಡ್ಯದಲ್ಲಿ ಒಬ್ರು ಎಷ್ಟೋ ವೆರೈಟಿ ಭತ್ತ ಮಾಡ್ತಾರೆ, ತಂದು ನಾನು ಯಾಕೆ ಮಾಡಬಾರ್ದು ನನಗೆ ಅನಿಸ್ತಾ ಇತ್ತು ಸರ್. ದೇಶೀಯ ಭತ್ತದ್ದು ತರಕಾರಿ ನನ್ನ ಅನಿಸುತ್ತೆ. ದೇಶೀಯ ಬೀಜಗಳು ಬೆಳೀತಾ ಇಲ್ಲ, ನೀವು ಜವರಿ ತಳಿಗಳನ್ನೇ ಬೆಳೀತಾ ಇರೋದು. ಯಾವಾಗಲೂ ನಮ್ಮ ಫ್ರೆಂಡ್ಗಳ ಹತ್ರ ನಾವು ಎಕ್ಸ್ಚೇಂಜ್ ಮಾಡ್ತೇವೆ ಸರ್. ಅವ್ರ ಹತ್ರ ಇದ್ದು ನಮಗೆ ನಮ್ಮ ಹತ್ರ ನಾವು ದೇಶೀಯ ಬೀಜಗಳನ್ನೇ ನಾವು ಬೀಜನ ಸಂಗ್ರಹಣೆ ಮಾಡ್ತೀನಿ ಸರ್. ಹಳೆ ಕಾಲದ ಮಜ್ಜಿ ಮಾಡ್ತಾ ಇದ್ರು ಬೀಜಗಳು ಯಾವ ಥರ ಅಂದರೆ ಸುಣ್ಣ ಹಚ್ಚಿಡೋರು ಹಾಳಾಗ್ದಂಗೆ, ಆಮೇಲೆ ಈ ಗೋಮೂತ್ರದಲ್ಲಿ ಅದನ್ನು ಕಲಸಿ ನೆರಳೆಲ್ಲ ಒಣಗಿಸಿ ಅದನ್ನು ಶೇಖರಣೆ ಮಾಡಿರು ಸರ್. ಆಮೇಲೆ ಹೀರಿಕಾಯಿ ಬಂಡೆಕಾಯಿ ಕಾಯಿ ಹಂಗೆ ಇಟ್ಟಿರ್ತಾರೆ ಸರ್, ವರ್ಷಗಂಟಾದರೂ ಹುಳಾಗಲ್ಲ ಸರ್. ಆ ರೀತಿ ನಾವು ಸಂಗ್ರಹಣೆ ಮಾಡ್ತೇವೆ ಸರ್. ಬೀಜನ ಬೀಜ ಸಂಗ್ರಹಣೆ ನಮ್ಮ ಮೂಲ ಉದ್ದೇಶ ಸರ್. ನಮ್ಮದು ವಿಂಗಡ್ ಬೀನ್ಸ್ ಅಂದರೆ ಇದು ನಾವು ಕತ್ತಿಕಾಯಿ ಅಂತವಿ, ಅದು ತುಂಬ ಚೆನ್ನಾಗತ್ತೆ ಸರ್. ಅದು ಒಂದು ಸರಿ ನಾವು ಬೀಜ ನೆಟ್ಟರೆ 3 ವರ್ಷದ ತನಕ ಅದು ಗಡ್ಡೆಯಾಗಿ ಹಾಗೆ ಇರುತ್ತೆ ಸರ್. ತುಂಬ ಚೆನ್ನಾಗಿ ಬೆಳೆಯುತ್ತೆ. ಒಂದು ಬಳ್ಳಿ ಹಾಕಿದ್ರೆ ಮನೆಗಾಗಿ ಮಾರಾಟ ಮಾಡ್ಬೋದು. 1 ಅಡಿ 1.5 ಅಡಿ ಉದ್ದ ಬೆಳೆಯುತ್ತೆ ಸರ್. ಅದು ಹೇಳಿದ್ರೆ ಕೊಡ್ತಾ ಇದ್ದೀನಿ ಸರ್. ಅದನ್ನ ನೀವು ಸಾಕಷ್ಟು ಈಗ ಕೈ ತೋಟದಲ್ಲಿ ಸಾವಯವ ಗೊಬ್ಬರ ಜೀವಾಮೃತ ಇದನ್ನೆಲ್ಲ ಕೊಡ್ತಾ ಇದ್ರಲ್ಲ, ನಾವು ಹಂಗೆ ಹೊಡೆದೇವೆ ಸರ್. ನಾವು ಅಲ್ಲೆಲ್ಲ ಬೆಳೀತಾವ ನಮ್ಮ ವಲಯ ನಾಟಿ ಹಸುಗಳು, ಇಲ್ಲಿ ಮಲ್ನಾಡ್ ಗಿಡ್ಡ ಊಟಕ್ಕೋಸ್ಕರ ತಂದಿದ್ದು ಸರ್ ನಾವು 2. ಅದರದೇ ಸರ್ ನಾವು ಜೀವಾಮೃತ ಮಾಡ್ತಾರೆ. ನನಗೆ ಮುಂದೆ ಗೀರ್ ತಳಿ ತರಬೇಕು ಆಸೆ, ಇವತ್ತು ತೆಗಿಬೇಕು. ವಸಂತಮ್ಮ ಅವರೇ, ಒಟ್ಟಾರೆ ನಿಮಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ? ಬೇರೆ ಕಡೆ ಎಲ್ಲ ಏನೇನು ಬೆಳೀತಾ ಇದ್ದೀರಾ? 11.5 ಎಕರೆ ಜಮೀನು ಇದೆ ಸರ್ ನಮ್ಮದು. ಇದನ್ನು ಬಿಟ್ಟು 2 ಹತ್ರ ಇದೆ ಸರ್, 1 ಹತ್ರ 5 ಎಕರೆ, 1 ಹತ್ರ 6.5 ಎಕರೆ ಇದೆ ಸರ್. ಎಲ್ಲ ಅಡಿಕೆ, ಸುತ್ತಲೂ ತೆಂಗು, ತೆಗೆದ ಗಿಡಗಳು, ಕೋಕೋ ಹಾಕಿದ್ದಾರೆ ಸರ್, ಆಮೇಲೆ ಮೆಣಸು, ಹಣ್ಣಿನ ಗಿಡಗಳು. ಈಗ ಸಾಕಷ್ಟು ಅಡಿಕೆ ಇದೆ, ತೆಂಗು ಇದೆ, ಬೇರೆ ಬೇರೆ ಅರಣ್ಯ ಸಸ್ಯಗಳನ್ನೂ ಇದೆ, ಸಾಕಷ್ಟು ಅದರಿಂದಲೂ ಆದಾಯ ಬರುತ್ತೆ. ಅಂದ್ರೆ ಮಕ್ಕಳನ್ನು ಸಾಕಷ್ಟು ಕೃಷಿಯಲ್ಲಿ ಅವರು ಸಹ ಭಾಗಿಯಾಗ್ತಾರೆ, ಅವರು ಸಹ ದುಡಿತಾರೆ. ಅಂಥದ್ರಲ್ಲೂ ನೀವು ಇವತ್ತಿನ ಒಂದು ಇಷ್ಟು ವಯಸ್ಸಾದ್ರೂ ಈ ಕೃಷಿಯಲ್ಲಿ ಇಷ್ಟೊಂದು ಆಸಕ್ತಿ ಐತಲ್ಲ, ಇಷ್ಟರ ಮಟ್ಟಿಗೆ ಅಂದ್ರೆ ನಿಮಗೆ ಆಸಕ್ತಿ ಬರೋಕೆ ಎಲ್ಲೋ ಒಂದು ಕಾರಣ, ನಿಮ್ಮ ತಾಯಿಯವರ ಒಂದು ಕೃಷಿ ಮನೆತನದಲ್ಲಿ ಹೆಣ್ಮಕ್ಳು ಈ ಒಂದು ಕೃಷಿಯಲ್ಲಿ ಇದೇ ರೀತಿ ಎಲ್ಲರೂ ಅವರು ಸಹ ಮುಂದೆ ಬಂದ್ರೆ ಏನ್ ಹೇಳ್ತೀರಿ? ಖಂಡಿತ ಸರ್, ನಾವು ಕೃಷಿಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಹಿಂದುಳಿಕ ಸಾಧ್ಯವಿಲ್ಲ ಸರ್. ಈಗಿನ ಮಹಿಳೆಯರು ಹೊರಗೋಗಿ ದುಡಿಯಕ್ಕೆ ಹಿಂದ್ಬಂದು ನೋಡ್ತಾರೆ. ಹಿಂದಿನ ಜನದಂಗೆ ಯಾರು ಹೊಲಗಳಿಗೆ ಹೋಗಲ್ಲ, ನಾವು ಕಪ್ಪಾಗ್ತೀವಿ, ಆಮೇಲೆ ಹೊಲದ ಕೆಲಸ ಮಾಡಿದ್ರೆ ಸುಮಾರ ಅಂತ ಈಗಿನ ಜನಗಳು ತಿಳ್ಕೊಂಡಿದ್ದಾರೆ ಸರ್. ಇನ್ನೊಂದು ಹೇಳ್ತೀನಿ ಸರ್, ನಾನು ಭೂಮಿ ಬಗ್ಗೆ ಹೇಳ್ತೀನಿ. ಜನಗಳಿಗೆ ಭೂಮಿ ಬಗ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಭೂಮಿ ಅಂದ್ರೆ ಏನೋ ಅಂತ ತಿಳ್ಕೊಂಡ್ಬಿಟ್ಟಾರೆ. ನಾವು ಯಾವುದೇ ಪ್ರಾಣಿ ಬೇರೆ ಎಲ್ಲಾ ಇದು ಸತ್ರು ನಾವು ಕಾಪಾಡೋದು ನಮ್ಮ ರೈತರ ನಮ್ಮ ಧರ್ಮ ಅಂತ ಹೇಳ್ತೀನಿ ಸರ್. ಆಮೇಲೆ ಜೇನು, 4 ಜೇನು ಪೆಟ್ಟಿಗೆ ಸಾಕಿದ್ದೀನಿ. ಆ ಜೇನು ಇಲ್ಲ ಅಂದ್ರೆ 4 ವರ್ಷ ಜೇನು ಇಲ್ಲ ಅಂದ್ರೆ ಭೂಮಿ ಮೇಲೆ ಮನುಷ್ಯನೂ ಇಲ್ಲ, ಪರಾಗಸ್ಪರ್ಶ ಆಗ್ಬೇಕಲ್ಲ. ಅಂದ್ರೆ ನಿಮ್ ಕೈ ತೋಟದಲ್ಲೂ ಸಹ ಜೇನು ಸಾಕಾಣಿಕೆ ಮಾಡಿದೀವಿ ಅಂತ ಹೇಳಿದ್ರಲ್ಲ, ಅಂದ್ರೆ ನಿಮ್ಮ ಒಂದು ಜೇನು ಸಾಕಾಣಿಕೆಯಿಂದ ಈ ಕೈ ತೋಟಕ್ಕೆ ಏನ್ ಅನುಕೂಲ ಅಂತ ಹೇಳ್ತೀರಾ? ಸರ್, ಹಣ್ಣಿನ ಗಿಡ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಒಂದು ಔಷಧಿ ಗಿಡ ಸಸಿಗಳಾಗಿರ್ಬೋದು, ಎಲ್ಲದಕ್ಕೂ ಭತ್ತದ ಸಸಿಗೆಯ ಪರಾಗಸ್ಪರ್ಶದ ಒಂದು ಜೇನಿನಿಂದ ಇಳುವರಿ ಹೆಚ್ಚು ಆಗುತ್ತೆ ಪರಾಗಸ್ಪರ್ಶದಿಂದ. ಆಮೇಲೆ ಜಳ್ಳಾಗಲ್ಲ ಸರ್, ತುಂಬಾ ಉತ್ಕೃಷ್ಟವಾಗಿ ಬೆಳೆ ಬೆಳಿಬಹುದು ಸರ್ ಆ ಜೇನಿನಿಂದ. ಆಮೇಲೆ ನಮಗೆ ಒಳ್ಳೆ ಜೇನುತುಪ್ಪ ಎರಡು ಜೇನು ಪೆಟ್ಟಿಗೆ ತಗೊಂಡ್ರೆ ಎರಡರಿಂದ ನನಗೆ ನಾಲ್ಕು ಆದ ಸರ್, ನಾಲ್ಕು ಜೇನಿನಿಂದ ನಾನು 22 ಕೆಜಿ ತುಪ್ಪ ತೆಗೆದೀನಿ ಸರ್. ನಾನು ತುಪ್ಪ ತೆಗೆದು 600 ರೂಪಾಯಿ ಕೆಜಿ ಹಂಗೆ ಬೆಂಗಳೂರಿಗೆ ನಾನು ಜೇನು ತುಪ್ಪ ಹೋಗಿದ್ದೆ ಸರ್. ನನಗೆ ಈಗ ಮಾರಾಟ ಮಾಡ್ತೀರಾ, ನೀವು ಸಾಕಷ್ಟು ಸೇವನೆ ಮಾಡಿದ್ರೆ ಮನೆಯಲ್ಲಿ ಮಕ್ಕಳಿಗೆ ಕೆಮ್ಮು ಇದ್ರೆ ಶೀತ ನೆಗಡಿ ಕೆಮ್ಮು ಮಕ್ಕಳಿಗೆ ಜೇನುತುಪ್ಪ ಇದ್ರೆ ಔಷಧಿಗೂ ಬರ್ತ ಸರ್. ತಿನ್ನಕ್ಕೆ ಒಳ್ಳೆ ನಮಗೆ ಕ್ವಾಲಿಟಿ ಒಂದು ಜೇನುತುಪ್ಪ ಸಿಗುತ್ತೆ, ಕೊಂಡ್ಕೊಂಬಂದ್ರೆ ಅದರಲ್ಲಿ ನಮಗೆ ನಂಬಿಗಿರಲ್ಲ. ನಮ್ಮ ಮನೇದ ಆಗಿದ್ರಿಂದ ತುಂಬ ಚೆನ್ನಾಗಿದೆ ಸರ್. ಜೇನು ಪೆಟ್ಟಿಗೆಯಿಂದ ನೀವು ಜೇನು ತೆಗಿಬೇಕಾದ್ರೆ ಈಗ ಹುಳ ಕಡಿಯಂಥದ್ದು ಇಂಥದ್ನೆಲ್ಲ ನೀವು ಅನುಭವಿಸಿದ್ರೆ ಕಷ್ಟ ಬಂದು ಹಾಕಿದೆ, ಕೈಗೆ ಹಾಕೊಂಡೆ, ಮಾಸ್ಕ್ ಹಾಕೊಂಡೆ, ಆದರೂ ಕಾಲಿಗೆಲ್ಲ ಕಡೆ ಕಚ್ಚಿದ್ರು. ಅದ್ರ ಬಗ್ಗೆ ನನಗೆ ಭಾಳ ಪ್ರೀತಿ ಸರ್, ಜೇನಿನ ಬಗ್ಗೆ. ಜೇನು ಅಂದರೆ ನನಗೆ ತುಂಬ ಪ್ರೀತಿ, ಭಾಳಷ್ಟು ಸಾಕ್ಬೇಕನ್ನೋ ಆಸೆ ಇತ್ತು. ನನ್ನ ಆಸೆ ಈಡೇರಿದೆ ಸರ್, ಈಗಲೂ ಕಡಿತವೆ ಅಂದ್ರೆ ನನಗೆ ಅದು ಇಮ್ಯುನಿಟಿ ಪವರ್ ಅಂತ ಅಂತೀನಿ ಸರ್. ನನಗೆ ಕೀಲು ನೋವು ಭಾಳ ಇತ್ತು ಸರ್, ರೊಮಟ ಆರ್ಥರೈಟಿಸ್, ಅದು ಸ್ವಲ್ಪ ಕಡಿಮೆ ಆಗಿದೆ ಸರ್. ನನಗೆ ಜೇನು ಕಡಿತದಿಂದ ನನ್ನ ಆರೋಗ್ಯ ಸ್ವಲ್ಪ ಸುಧಾರಿಸಿದೆ ಅಂತ ಹೇಳ್ತೀನಿ ಸರ್. ಕೊನೆಯದಾಗಿ ಈ ಒಂದು ಕೃಷಿ ಬಗ್ಗೆ ನಮ್ಮ ರೈತ ಮಹಿಳೆಯರಿಗೆ ಏನೊಂದು ಕಿವಿ ಮಾತಾಡ್ತೀರಾ ಸರ್? ರೈತ ಮಹಿಳೆಯರು ಆದಷ್ಟು ಕೃಷಿಯಲ್ಲಿ ಮುಂದೆ ಬರಲಿ ಅನ್ನೋ ನನ್ನ ಆಸೆ ಸರ್. ತಮ್ಮ ಮನೆಗೆ ತಾವು ಅಟ್ಲೀಸ್ಟ್ ತರಕಾರಿಂದ ಬೆಳ್ಕೊಳ್ಳಿ. ಸಿಟಿಯಲ್ಲಿ ತಾರಸಿ ತೋಟ ಅಂತ ಬೆಳೀತಾರೆ, ನಾವು ಹಳ್ಳಿಯಲ್ಲಿ ಅಕ್ಕಪಕ್ಕ ಜಾಗದ್ರೆ ಅದರಲ್ಲಿ ತರಕಾರಿ ಬೆಳ್ಕೊಳ್ಳಿ, ತೋಟದಲ್ಲಿ ಬೆಳ್ಕೊಳ್ಳಿ, ನಾವು ಒಳ್ಳೆ ಆಹಾರ ತಿನ್ನಲಿ ಅನ್ನೋ ಆಸೆ ಸರ್. ನನಗೆ ನಮ್ಮ ಆರೋಗ್ಯನೂ ಸುಧಾರಿಸತಿ, ನಮ್ಮ ಮಕ್ಕಳು ಮೊಮ್ಮಕ್ಕಳ ಆರೋಗ್ಯನೂ ಸುಧಾರಿಸ್ತಾರೆ. ಇದೊಂದು ನನ್ನ ಕಿವಿ ಮಾತು ನನ್ನ ಮಹಿಳೆಯರಿಗೆ ಹೇಳ್ತೀನಿ ಸರ್. ಒಳ್ಳೇದು ವಸಂತ ಅವರೇ, ಇಲ್ಲೇ ತನಕ ಸಾಕಷ್ಟು ಈ ಒಂದು ಕೈ ತೋಟಕ್ಕೆ ಆಸಕ್ತಿ ಕೊಟ್ಟು ಕೈ ತೋಟ ಬೆಳಿಲಿಕ್ಕೆ ಸಾಕಷ್ಟು ಉತ್ಸಾಹ ಕೊಟ್ಟಿದ್ದೀರಾ, ಅದರಲ್ಲೂ ಈ ಒಂದು ಕೈ ತೋಟದಲ್ಲಿ ಯಶಸ್ಸನ್ನು ಅನ್ನು ಸಹ ಕಂಡಿದ್ದೀರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಈ ಒಂದು ಕೈ ತೋಟದ ಮಹತ್ವದ ಬಗ್ಗೆ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ತಮಗೂ ಧನ್ಯವಾದ ಸರ್, ನಮಸ್ಕಾರ. ಸಾವಯವದಲ್ಲಿ ಕೈತೋಟದ ನಿರ್ವಹಣೆ ಈ ಕುರಿತು ಹೇಳಿದ್ರಿ. ಸಂದರ್ಶಿಸಿದವರು UM ಮರುಳಸಿದ್ದೇಶ್. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಹಿಂಗಾರು ಹಂಗಾಮು ಆರಂಭವಾಗಿದ್ದು ದಾವಣಗೆರೆ ಜಿಲ್ಲೆಯಾದ್ಯಂತ ಕಡಲೆ ಬೆಳೆ ಬೆಳವಣಿಗೆ ಹಂತದಲ್ಲಿದೆ. ಈ ಸಮಯದಲ್ಲಿ ರೈತರು ಕೆಲವು ನಿರ್ವಹಣಾ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಳುವುದು ಹೆಚ್ಚಿನ ಇಳುವರಿ ಪಡೆಯಲು ಸಹಕಾರಿಯಾಗುತ್ತದೆ. ಕಡಲೆ ಬೆಳೆ 30-40 ದಿನಗಳ ಬೆಳೆಯಾಗಿದ್ದು ಕುಡಿಚಿವುಟುವುದರಿಂದ ಕವಲುಗಳ ಸಂಖ್ಯೆ ಹೆಚ್ಚಾಗಿ ಹೆಚ್ಚಿನ ಇಳುವರಿ ನಿರೀಕ್ಷಿಸಬಹುದು. ಬಿತ್ತನೆಯಾದ ಲೀಟರ್ ಬೆರೆಸಿ ಬೆಳೆಗೆ ಸಿಂಪಡಿಸುವುದರಿಂದ ಬೆಳೆ ಸದೃಢ ಆರೋಗ್ಯಕರ ಬೆಳವಣಿಗೆ ಹೊಂದುತ್ತದೆ. ಬಿತ್ತನೆಯಾದ 35 ದಿನಗಳ ನಂತರ ಸಸ್ಯವರ್ಧಕವಾದ ಟ್ರೈಕೊಂಟನ್ ಆಯಿಲ್ 1 ಮಿಲಿಲೀಟರ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂವು ಮತ್ತು ಕಾಯಿಗಳ ಸಂಖ್ಯೆ ಹೆಚ್ಚುವುದು. ಸಾವಯವ ರೈತರು ಬೀಜಾಮೃತ ಸಿಂಪರಣೆ ಕೈಗೊಳ್ಳಬಹುದು. ಸಸ್ಯ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಕಾಯಿ ಕೊರಕದ ಬಾಧೆ ಕಂಡುಬಂದಲ್ಲಿ 1-1.5 ಮಿಲಿಲೀಟರ್ ಅಜಾಡಿರೆಕ್ಟಿನ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಅಥವಾ 0.5 ಗ್ರಾಂ 4 ಮಿಲಿಲೀಟರ್ ಕ್ಲೋರೆಂಟ್ರಿನಿಲಿ ಪೋಲ್ನಲ್ಲಿ 18.5 SC ಒಂದು ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಈ ನಿರ್ವಹಣಾ ಕ್ರಮಗಳು ಅನುಸರಿಸುವುದರಿಂದ ಕಡಲೆಯಲ್ಲಿ ನಿರೀಕ್ಷಿತ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ಪ್ರಕಟಣೆ ಕೇಳಿದ್ರಿ. ಇನ್ನು ಈಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ರಂಗೋಲೆ ಬೆಳಗಿದವೋ ತಾಯಿ ಚೌಡಮ್ಮನ ಪೂಜೆಗೆಂದು ಬಾಳೆ ಬಾಗಿದವೋ ಬಾಳೆ ಬಾಗಿದವೋ ಪೂಜೆಗೆಂದು ಬಾಳೆ ಬಾಗಿದವೋ ಚೌಡವ್ವ ಮಂಡೇಳಿ ವದರೀರಿ ಮೈಕಾತಿ ಚೌಡವ್ವ ಮಂಡೇಳಿ ವದರೀರಿ ಮದ್ದೂರಿಂದಾಚೆ ಮಾಳವಳ್ಳಿ ಬಾಳೆ ಬಾಗಿದವೋ ಮದ್ದೂರಿಂದಾಚೆ ಮಾಳವಳ್ಳಿ ಬಾಳೆ ಬಾಗಿದವೋ ಮದ್ದೂರಿಂದ ಒದ್ರುವರು ಬಾಳೆ ಬಾಗಿದವು ಕಂಡು ಮಂಡೆ ಅಲ್ಲೇ ಒದ್ರುವರು ಬಾಳೆ ಬಾಗಿದವು ಕಡ್ಡಿಯ ಸೀರೆ ನರಿಗೆ ಚಿನ್ನದ ಕುಣಿಕೆ ಕರಿಯ ಕಡ್ಡಿಯ ಸೀರೆ ನರಿಗೆ ಚಿನ್ನದ ಕುಣಿಕೆ ನಡೆಮುಡಿಯ ಮ್ಯಾಲೆ ಬರುವವಳೆ ಬಾಳೆ ಬಾಗಿದವೋ ಇದವೋ ನಡೆಮುಡಿಯ ಮ್ಯಾಲೆ ಬರುವವಳ ಚೌಡವ್ವ ನಡೆಮುಡಿಯ ಮ್ಯಾಲೆ ಮುಗಿದಾರು ಬಾಳೆ ಬಾಗಿದವು ನಮ್ಮ ದೊರೆಯತ್ತು ಕೈಯ ಮುಗಿದಾರು ಬಾಳೆ ಬಾಗಿದವು